ತೋರಣ ಹೋರಣ ಸಾಪ್ತಾಹಿಕ ಸರಣಿ ಕಾರ್ಯಕ್ರಮ. ಚಂದ್ರಣ್ಣ. ಓಹೋಹೋಹೋ ಬಾಜಯಣ್ಣ, ಏನಪ್ಪ ಅಪರೂಪ ಕಾಣಿಸ್ಕತ್ತಾ ಇದೆಯ? ನೀನ್ ಒಳ್ಳೆ ಮುಂಗಾರು ಮಳೆ ಆದಂಗ ಆಗೋಗ್ಬಿಟ್ಟೆ. ಮೊನ್ನೆ ಅಟ್ಟಿ ತವಕ್ ಬತ್ತೀನಿ ಕೃಷಿ ಇಲಾಖೆ ತಮ್ಕ ಹೋಗಿ ಆ ಕಡೆಯಿಂದ ಅರಣ್ಯ ಇಲಾಖೆ ತಕ್ಕ ಹೋಗುಮ ಅಂತ ಹೇಳಿ ಓದ್ ಗಿರಾಕಿ ನನ್ನ ಬುಟ್ಬಿಟ್ಟೆ ಹೋಗಿ ಸಸಿ ಪಸಿ ತಗ ಬಂದ್ಬಿಟ್ಟೇನಪ್ಪ. ಅಯ್ಯೋ ಬುಡಪ್ಪ, ಕಾಡ್ಗೋದೆ ಅಂತ ಹೇಳ್ಬಿಟ್ಟೆಲ್ಲಪ್ಪ, ನಾ ಜೀವಂತವಾಗಿ ಬಂದಿದ್ದೀನಲ್ಲ, ಅದೇ ದೊಡ್ಡದು ಕಂಡ್ಬಿಡು. ಇದೇನ್ ನಗ್ಸಾಟ್ಕೆ ಮಾಡ್ತಾಟ್ಕೆ ಅಲ್ಲಕಪ್ಪ, ನಿಜವಾಗ್ಲೂ ಹೇಳ್ತಾ ಇನ್ನಿ ಕೇಳಕ. ಅಲ್ಲಿ ಹೋದ್ನಪ್ಪ ಅರಣ್ಯ ಇಲಾಖೆಯವ್ರನ್ನ ಕಾಣ್ಬೇಕು ಅಂತ. ಅಲ್ಲ, ಅರಣ್ಯ ಇಲಾಖೆಗೆ ಹೋದ್ರೇನೆ ಕಾಡ್ಗೋದಂಗ ಆಡ್ತಾವನಲ್ಲ. ಎಲ್ಲ ಮನುಷ್ಯರು ನೋಡಿ ಏನಾರ ಪ್ರಾಣಿ ಅನ್ಕೊಂಡ್ಬಿಟ್ಟೆ ನನ್ನ ತಾಗಿ. ಕಮಲವ್ವ ನೀನು ನಾ ಹೇಳದ ಒಸಿ ಕೇಳಕ ಕಿವಿ ಕೊಟ್ಟು. ಅಲ್ಲ ಕಂಚಂದ್ರಣ್ಣ, ಹೇಳಪ್ಪ. ನಿಜವಾಗ್ಲೂ ನಿನ್ ಕಾಡ್ಗೆ ಕರ್ಕೋಬಿಟ್ರೆ ಹೆಂಗಾಡಿ ಅಂತ. ಅಯ್ಯೋ ಹಂಗಲ್ಲ ಕಣ್ಜಯ್ಯಣ್ಣ, ಅದು ಕಾಡ್ನ ಇಲಾಖೆಗೆ ಹೋದ್ನಲ್ಲವ್ವ, ಅಲ್ಲಿ ಆಫೀಸರು ಇದ್ರು ಬಪ್ಪ. ಹಾಂ ಚಂದ್ರಣ್ಣ, ಏನು ಅಪರೂಪಕ್ಕೆ ಬಂದ್ಬಿಟ್ಟೆ ಅಂತ ಅನ್ಕೊಂಡು ಕಾಪಿ ಗೀಪಿ ಎಲ್ಲ ಕೊಟ್ಟು ಮಾತಾಡಿಸ್ಕೊಂಡು ಒಂದು ರೌಂಡ ಹೋಗಿದ್ ಬರಮು ಬಾ ಕಾಡ್ ದಿಕ್ಕ ಒಳಕ ಅಂತನ್ಬಿಟ್ಟು ಕರ್ಕೊಂಡು ಹೋದ್ರಪ್ಪ. ಅಲ್ಲಲ್ಲ ಅಂತನ್ಬೇಡ, ಕೇಳ್ಕ ಮುಂದಕ್ಕೆ. ಏನು ಅಂತಂದ್ರೆ ಒಂದ ಸಾಲಗ ಏನಪ್ಪ ಎದುರಿಗೆ ಬಂದ್ಬಿಡದ, ನನಗ ತೊಳ್ಳ ಎಲ್ಲ ನಡಗ್ಬಿಡ್ತು ಬಿಡು. ಜೀಮ ಗಂಡ್ಲಿಗೆ ಬಂದ್ಬಿಡ್ತಕ್ಕಪ್ಪ. ನಮ್ಮಪ್ಪ ಬರೀ ದೊಣ್ಣೆನಾಗೆ ಆನೆಯ ಓಡ್ಸವನೆ ಅಂತ ಸಲಗ ಕೇಳ್ಬೇಕಿತ್ತು ನೀನು. ತಗಪ್ಪ, ಆನೆಗೇನಾರ ಮಾತ್ ಬಂದಿದ್ರ ಹಂಗೆ ಹೇಳ್ಬೋದಾಗಿತ್ತು. ಅದು ಇದು ಚಂದ್ರಣ್ಣ, ಇದು ಜಯಣ್ಣ, ಇದು ರಾಜಣ್ಣ, ಇದು ಕಮಲವ್ವ ಅಂತ ಅದೇನು ನೋಡೋದಿಲ್ಲ. ತಂತಂಟಾಗ ಬಂದ್ರೆ ಉಳ್ಳಿಸ್ತಿರೋದೇ ಜೀವ. ನೀನೇನು ನಡ್ಕೊಂಡ ಹೋಗಿದ್ದೆ ಕಾಡೊಳಕ್ಕೆ? ಅಲ್ಲಕವ ಜೀಪು ಮತ್ತೆ ಅದ್ಯಾಕಷ್ಟು ನಿನಗ್ ಭಯ? ಅಯ್ಯೋ ಭಯವವ್ವ, ನಿನಗೂ ಎದುರು ಬಂದು ನಿಂತ್ಕೊಳ್ಳಿ ಆನ ಗೊತ್ತಾಯ್ತೆ. ನಿಂತವೇನೋ ಪಿಸ್ತೂಲು ಏನು ಇರ್ನಿಲ್ಲ. ನಿನ್ ಜೊತೆ ಬಂದಿರೋರ್ ತಾವು ಪಿಸ್ತೂಲ್ ಇರ್ತದಲ್ಲ, ಅವ್ರ ಮ್ಯಾಕೆ ಒಂದು ಢಮ್ ಅಂತ ಆರಿಸ್ನಿಲ್ವಾಕಪ್ಪ? ಸುಮ್ ಸುಮ್ನೆ ಆರಿಸ್ಬಿಟ್ಟಾರ ಆನೆ ಓಡ್ಸಕ್ಕಪ್ಪ. ಅದ್ ಕೇಳು ಬಂತ, ಎದುರುಗಡೆ ನಿಂತ್ಕೊಂಡು ಹಂಗೆ ನೋಡ್ತು ಕಣ್ಣ ಗುರುಗುಟ್ಕೊಂಡು ಏನು ಕಿಮಿ ಅಳ್ಳಾಡಿಸ್ತಾ ಸೊಳ್ಳ ಅಳ್ಳಾಡಿಸ್ತಾ. ನಾನು ಇದೇನಪ್ಪ ಅಂತ ಅನ್ಕೊಂಡು ನೋಡ್ತೀನಿ. ಆಮೇಲೆ ಓಸಿ ಓದ್ತಾಯ್ತಿದ್ದಂಗೆಯೇ ನಮ್ಮ ಡ್ರೈವರ್ ಅಣ್ಣ ಇದ್ನಲ್ಲಪ್ಪ, ಆಫ್ ಮಾಡ್ಬಿಟ್ಟ ಜಿ ಗಾಡಿನ. ಅಯ್ಯೋ ಆಫ್ ಮಾಡ್ಬಿಟ್ನಲ್ಲಪ್ಪ, ಎಲ್ಲ ತೆಗೆದು ದಬ್ಬ ಗಿಬ್ಬ ಹಾಕ್ಬಿಟ್ಟದು ಅಂತ ನಾನು. ಆಮೇಲಿಂದ ಸದ್ದು ಕಡಿಮೆ ಆದ ತಕ್ಷಣ ನಮ್ಮ ಗಜರಾಜ ಹಂಗೆ ಸೈಡ್ಗೆ ಹೊಂಟು ಬಿಡದ. ಅದು ಹಂಗಾಯ್ತು ಕವ್ವ, ಆ ಚಣ ಇತ್ತಲ್ಲ ಆ ಚಣ ನನಗಂತ ದಿಗಲಾಗ್ಬಿಡ್ತು ಅಂತಂದ್ರೆ ನೆನಸ್ಕೊಂಡ್ರೆ ಈಗಲೂ ತೊಳ್ಳ ಎಲ್ಲ ನಡುಗ್ತದೆ ಕವ್ವ. ಫೋಟೋ ಗಿಟ್ಟ ತಕೊಂಡ? ಅಯ್ಯೋ ಸೆಲ್ಫಿ ತಕೊಂಡವ್ರ ಕತೆ ಏನಾಯ್ತು ಅಂತ ಗೊತ್ತಿಲ್ವ? ಟಿವಿ ಗಿವಿ ನಂಗೆ ನೋಡಿಲ್ವ ನೀನು? ಗೊತ್ತಾಗಿಯ ಮಾತಾ ಅಲ್ಲ ಚಂದ್ರಣ್ಣ. ಈಗ ಯಾವ್ಯಾವ್ದೋ ಸಂದರ್ಭದಲ್ಲಿ ಯಾವ್ಯಾವ್ದೋ ಪದವ ಆಡಿಯೇ ಈಗ ಗಣೇಶನೆ ಬಂದು ಎದುರಿಗೆ ನಿಂತ್ಕೊಬಿಟ್ಟಾಗ ಈ ಗಣಪತಿ ಮ್ಯಾಗಿಂದ ಯಾವ್ದಾದ್ರು ಒಂದು ಏನ ಪದವ ಹಂಗೆ ಏಳ್ಬಿಟ್ಟಿದ್ದಿದ್ರೆ ಸೊಂಡ್ಲ ಎತ್ತಿ ಹ್ಞೂ ಅನ್ಕಂಡು ಹಿಂಗೆ ಒಂದು ನಮಸ್ಕಾರ ಮಾಡ್ಬಿಟ್ರಪ್ಪ. ಹಂಗೇನಾರು ಗಜಮುಖನೆ ಗಣಪತಿಯ ನಿನಗೆ ವಂದನೆ ಅಂದಿದ್ರೆ ಸೊಂಡ್ಲಲ್ಲಿ ಆಶೀರ್ವಾದ ಮಾಡ್ತಿರ್ಲಕ್ಕಪ್ಪ, ಸೊಂಡ್ಲ ಸುತ್ಕೊಂಡು ತಗದ ಕಡೆಗೆ ಇಲ್ಲ ಕಣ್ಣ ಆಯ್ತಲ್ಲ ಸುಮ್ನಿರು. ಈಗ ಜಯಣ್ಣ ಅಲ್ಲಪ್ಪ, ನೀನು ಹೋಗಿದ್ದು ಸಸಿ ತಗೊಂಬರಕೋ ಕಾಡೊಳಿಕ್ ಹೋಗಕ್ಕೋ? ಅಲ್ಲಕ್ಕಯ್ಯ, ನಾನು ಸಸಿ ತರಕ್ಕೆ ಹೋಗಿದ್ದು. ಚಂದ್ರಣ್ಣ ನಿನ್ ಕಾಡ್ ನೋಡಿ ತುಂಬಾ ದಿನ ಆಗ್ಬಿಟ್ಟಿತ್ತಲ್ಲಪ್ಪ, ಬಾ ಒಂದ್ ರೌಂಡ್ ಹೋಗಿದ್ ಬರಮು ಅಂತ ಅನ್ಬಿಟ್ಟು ನಮ್ಮ ಆಫೀಸರ್ ಕರ್ಕೊಂಡು ಹೋಗಿದ್ರು ಅಷ್ಟೇ ಕಣ. ಈಗ ಜಯಣ್ಣ ನನ್ಗ ಕಮಲಕ್ಕ ಪ್ಯಾಟೆ ಕರ್ಕೊಂಡು ಹೋಗಿದ್ಲು ಮೊನ್ನ. ಯಾಕಂತ ಕೇಳಪ್ಪ? ನನ್ನ ಬಿಟ್ಟು ಹೋಗಿರಿ ಇಬ್ರು. ಅಯ್ಯೋ ನೋಡು, ನಾ ಹೇಳ್ಬಿಟ್ಟು ಸಿಕ್ಕ ಹಾಕೊಂಡ್ಬಿಟ್ಟು ಚಂದ್ರಣ್ಣನೇ ಹೇಳಿದ್ದು, ಯಾರಿಗೂ ಹೇಳೋದ್ ಬೇಡ ಸುಮ್ಕೆ ಇರು ಅಂತ. ಬುಡಪ್ಪ ಜಯಣ್ಣ, ಅಂತ ಏನು ದೊಡ್ಡ ಕೆಲ್ಸಕ್ಕೇನು ಹೋಗಿರ್ನಿಲ್ಲ ಕಣ. ನೀನ್ ಬಿಟ್ಬಿಟ್ಟು ಅಲ್ಲಿ ನಮ್ ಸೆಟ್ರ ಅಂಗಡಿಲಿ ಆ ಹೋಟ್ಲಿಟ್ಟಾರಲ್ಲಪ್ಪ, ಅಲ್ಲಿ ಕಾಫಿ ವಡ ದೋಸೆ ಏನು ತಿಂದೆ ಬಂದಿಮಿ ಕಣ. ಏನು ಅಂತಂದ್ರೆ ತಡಿಯಪ್ಪ, ಹೇಳ ಕೇಳು ಅಂದಿದ್ಯಾ, ಅದಕ್ಕೆ ಕೇಳ್ತೀನಿ. ಕೇಳ ಯಾಕೆ ಹೋಗಿದ್ದೆ? ಹಂಗ್ ಬರ್ಲಿ ಪ್ರಶ್ನೆ, ಯಾಕೆ ಹೋಗಿದ್ದೆ ಅಂತಂದ್ರೆ, ನಮ್ಮ ಕಮಲಕ್ಕ ಚಂದ್ರಣ್ಣ ಹೆಂಗಿದ್ರು ಬಿಡುವಾಗಿದ್ದೆಯಲ್ಲಪ್ಪ ಒಸಿ ಪ್ಯಾಟ್ದಿಗ್ ಹೋಗಿ ಬರಂಬ ಅಂತ ಅನ್ಕೊಂಡು ಕರ್ಕೊಂಡು ಹೋದ. ಅವಳಗ ಪ್ರೀ ಬಸ್ಸು ಅಲ್ವಪ್ಪ, ನನಗ ಟಿಕೆಟ್ ಅದನ್ನ ನಾನೇನ್ ತಕೊಂಡಿಲ್ಲ ಬಿಡು, ನನ್ನ ಕಿಸೆ ಏನ್ ತೆಗೆದು ಕೊಡ್ಲಿಲ್ಲ, ಹೊಸ ಯಾನಿಟಿ ಬ್ಯಾಗ್ ತಕೊಂಡಿಲ್ವ. ನಮ್ ಕಮಲಕ್ಕ ನೋಡಲ್ಲಿ ಹೆಂಗ್ ಹೊಳಿತಿದ್ದದು. ಅಲ್ಲ, ನಿನ್ನ ಕರ್ಕೊಂಡು ಚಾಮುಂಡಿ ತಾಯಿ ದರ್ಶನಕ್ಕೇನಾರು ಹೋದಾಳೇನೋ ಅಂತ ಅನ್ಕೊಂಡಿದ್ದೆ. ಆಸಾಡಲ್ವೇನಪ್ಪ ಬುಡಪ್ಪ, ಬೆಟ್ಟಿಗೆನ ನಿನ್ ತಲೆ ಮೇಲೆ ಒರೆಸ್ಕೊಂಡು ಮುಂದ್ಗಡೆ ಕಮಲಕ್ಕ ಹಿಂದ್ಗಡೆ ನೀನು ಹಂಗೇನಾರು ಹೋಗಿದ್ದೀರೇನೋ ಅಂತ ಅನ್ಕೊಂಡೆ. ಇಲ್ಲ ಕಣ, ಪೆಟ್ಟಿಗೆ ಎಲ್ಲ ಎತ್ಕೊಂಡು ಹೋಗಿ ಅಲ್ಲಿ ತಂಗಕ್ ಹೋಗ್ಬೇಕಾಗಿತ್ತಪ್ಪ. ಆ ಚಾಮುಂಡಿ ತಾಯಿಯ ಹೋದ್ರೆ ಒಂದೆರಡು ಗಂಟೆಗೆ ನೋಡ್ಕೊಂಡು ಮನೆ ದಿಕ್ಕ ತಿರಿ ಹಾಕ್ಬೋದು ಕಣ. ಆಸಾಡದಲ್ಲಿ ಚಾಮುಂಡಿ ಬೆಟ್ಟಕ್ಕೆ ಹೋಗಕ್ಕಾದ ಜಯಣ್ಣ, ಆಸಾಡ್ದಾಗೆ ಹೋಗ್ಬೇಕು ಹೇಳು ಕಮಲಕ್ಕ. ಮತ್ತೆ ಬಾರಿ ಕಷ್ಟ ಕಣ್ಣ, ಮೆಟ್ಲತ್ಕೊಂಡು ಹೋಗಮ್ಮ ಬಾ ಅಂದ್ರೆ ನನ್ ಕೈಲಿ ಆಗ್ದು ಅನ್ಬಿಟ್ಟ. ಅಯ್ಯೋ, ಎಷ್ಟ್ ಕರ್ದೆ ಬಾರಣ್ಣ ಬಾರಣ್ಣ ಅಂತ. ಹಿಂಗೆ ಅಲಂಕಾರ ಹೆಂಗೆ ಮಾಡಿರ್ತಾರ ಗೊತ್ತೇನಣ್ಣ, ನೋಡಿಮಿ ಕಣ, ಒಂದೊಂದ್ ಶುಕ್ರವಾರ ಒಂದೊಂದ್ ತರ ಅಲಂಕಾರ, ಎರಡ್ ಕಣ್ ಸಾಲ್ದು ನೋಡೋದು. ಮುಂದಿನ ಕಿತನಾರು ಹೋಗ್ಬಾ. ಅಲ್ಲ ಕಣ, ಹೇಳ್ತಿಲ್ಲ ನಮ್ ಕಮಲಕ್ಕ ಮೆಟ್ಲ ಹತ್ಕೊಂಡು ಬೆಟ್ಟ ಹತ್ತಮ್ಮ ಅಂತ ಕಳೆದಕ್ಕಿಂತ ಕರ್ಕೊಂಡು ಹೋಗಿದ್ದ. ಏ ನಾನು 100 ಮೆಟ್ಲು ಹತ್ಕೊಂಡು ಮುಂದಕ್ಕೆ ಓಡ್ತಾಮಿ, ಇವ ಇನ್ನು 20 ಮೆಟ್ಲನ್ನ ಹತ್ಕೊಂಡಬ್ಬ ದಸ ಬುಸ ಅಂತ ಏದ್ ಕರ್ಕೊಂಡ್ ಬತ್ತವಳೆ. ಮೆಟ್ಲು ಪೂಜೆ ಮಾಡ್ಕೊಂಡು ಹೋಯ್ತಾ ಇದ್ರೆ ಇವ ಎಲ್ಲೆಲ್ಲೋ ನೋಡ್ಕೊಂಡು ಹೆಂಗೆಂಗೋ ಹೋಯ್ತಾವ್ನೆ, ಕೂಗ್ತಾ ಇದೀನಿ ಚಂದ್ರಣ್ಣ ನಿಂತ್ಕೊ ನಿಂತ್ಕೊ ಅಂತ. ನಮ್ ಮಾರ್ಕೆಟ್ ಸುಂದ್ರಣ್ಣ ಏನು ಜಯಣ್ಣ, ಒಂದೊಂದ್ ಕೆಜಿ ಕುಂಕುಮ ಒಂದ್ ಕೆಜಿ ಅರ್ಶಿನ ತಂದು ಕೊಟ್ಟಿದ್ದ. ಆಯ್ತ, ಅದನ್ನ ಹಚ್ಕೊಂಡು ಅಬ್ಬ ಬತ್ತಿದ್ದ ಮೆಟ್ಲಗೆ. ಆಯ್ತಾ, 1 ಕೆಜಿ ಅರ್ಶಿನ 1 ಕೆಜಿ ಕುಂಕುಮ 20 ಮೆಟ್ಲಿಗೆ ಮುಗಿಸ್ಬಿಡಲಿ. ನಾವೀಗ ಯಾಕೆ ಪ್ಯಾಟೆಗೆ ಹೋಗಿದ್ದ ಹೇಳಲ್ ಜಯಣ್ಣಂಗೆ, ನೀನು ಹೇಳಕೊಂಡ್ರೆ ನೀನ್ ಎತ್ತಾಗ ಹೋಯ್ತದ ಅಲ್ಲವ. ಈಗ ಪ್ಯಾಟೆಗೆ ಕರ್ಕೊಂಡು ಹೋಗಿಲ್ಲ ಜಯಣ್ಣ, ಯಾಕೆ ಅಂತಂದ್ರೆ ಸೀರೆ ತಕೊಳಕ್ಕೆ ಕಪ್ಪ ಸೀರಿಯ ಮತ್ತ ಶಾಲೆ ಏನವ ಏಕಾದಶಿಗ್ ಸೀರೆ ತಕ. ಏಕಾದಶಿಗೂ ಅಲ್ಲ ಪಾಕಾದಶಿಗೂ ಅಲ್ಲ, ಅಬ್ಬ ಕರ್ಕೊಂಡು ಹೋಗಿದ್ದು ನನಗ ಹಸಿರು ಸೀರೆಯೇ ಬೇಕು ಅಂತ. ಯಾಕೆ ಯಾಕೆ ಗೊತ್ತಿಲ್ವ ಜಯಣ್ಣ ನಿನಗ, ಅಷ್ಟು ದಡ್ಡನಪ್ಪ. ಇವ್ ನನ್ನೇ ಬೋತನಪ್ಪ ಹಸಿರು ಸೀರೆ ಅದೇನ್ ಹೇಳ್ತಾವ ಸಿ ಬೇಗ ಬೇಗ ಹೇಳೋಣ. ತಡಿಯವ್ವ, ಏನ್ ಹುಡುಕ್ತಾವಳೆ ಹುಡುಕ್ತಾವಳೆ. ಅಲ್ಲ, ಹೆಣ್ಮಕ್ಳು ಯಾವ್ಯಾವ ಬಣ್ಣದ ಸೀರೆ ಯಾವ್ಯಾವ ತಕ್ಕತ್ತಾರೋ ಅದನ್ನ ತಿಳ್ಕೊಳಕ್ಕೆ ಪುಸ್ತಕ ಮಡ್ಗವ್ರಪ್ಪ. ಪುಸ್ತಕ ಏನ್ ಬರಿಬೇಕಾಗಿಲ್ಲ ಕಪ್ಪ, ಹೆಣ್ಮಕ್ಳಗ ಹುಟ್ಟುಟ್ಟತಾನೆ ಬಂದ್ಬಿಡದ ಶೃಂಗಾರ ಅನ್ನೋದು. ಈಗ ಹಸಿರು ಸೀರೆ ಯಾಕೆ ಹೇಳು ಮತ್ತೀಗ. ವನ ಮಹೋತ್ಸವ ಅಲ್ವಪ್ಪ, ವನ ಮಹೋತ್ಸವ ಬರಕ್ಕೂ ಇವಳು ಹಸಿರು ಸೀರೆ ತಕೊಳಕ್ಕೂ ಏನ ಸಂಬಂಧ. ಜಯಣ್ಣ ನೀನು ಗೊತ್ತಿಲ್ಲ, ಕಮಲಕ್ಕ ಈ ಮಹಿಳಾ ಸಂಘದಲ್ಲಿ ಇದ್ಬಿಟ್ಟು ಇವ ಭಾಷಣ ಮಾಡೋದ ಕಲ್ತ್ಕೊಂಡ್ಬಿಟ್ಟಾಳೆ. ಆಯ್ತಾ, ಈ ವನ ಮಹೋತ್ಸವ ಬತ್ತದಲ್ಲಪ್ಪ, ಆವಾಗ ಅದೇನೋ ಪ್ರೋಗ್ರಾಮ ಮಾಡ್ತಾರಂತೆ ಅವ್ರ ಮಹಿಳಾ ಸಂಘದಲ್ಲಿ. ಇವಳನ್ನ ಭಾಷಣ ಕರೆದ್ಬಿಟ್ಟವ್ರೆ. ಅದಕ್ಕೆ ವನ ಮಹೋತ್ಸವ ಆಗಿರೋದ್ರಿಂದ ನಾನು ಹಸಿರು ಸೀರೆಯೇ ಇಟ್ಟು ಉಟ್ಕೊಂಡು ಹೋಗ್ಬೇಕು ಅನ್ನೋದು ಇವಳದು ವ್ರತಕಪ್ಪ. ಅಯ್ಯೋ ನೋಡು, ಹಂಗ ಸೀರೆ ತಗೊಳೋದಾದ್ರೆ ನಾನು ನಿನ್ನ ಕರ್ಕೊಂಡು ಹೋಯ್ತಾ ಇದ್ದೆ. ಯಾವ್ದಾದ್ರು ಹೆಣ್ಮಕ್ಳನ್ ಜೊತೆ ಕರ್ಕೊಂಡು ಹೋಯ್ತಾ ಇದ್ದೆ, ನಿನ್ನ ಕರ್ಕೊಂಡು ಹೋಗ್ಲಿ. ಏನೋ ನಾನು ಪ್ಯಾಟದಿಕ್ ಹೋಯ್ತಾ ಇದ್ದೀನಿ ಬಾರಣ್ಣ ಜೊತೆಗೆ ಅಂದೆ. ಅದಕ್ಕೆ ಬಂದ, ಬಂದ್ಬಿಟ್ಟು ಅಲ್ಲಿ ಮಸಾಲ ದೋಸೆ ಟೀ ಎಲ್ಲ ಕುಡ್ದ್ಬಿಟ್ಟು ಇಲ್ಲಿ ಸುಳ್ಳು ಹೇಳ್ತಾ ಕುಂತವ್ನು. ತಿಂದೊಟ್ಟೆ ಮುಂದಿಟ್ಕೊಂಡು ಸುಳ್ಳು ಹೇಳಕ್ ಆದದವ, ನೀ ಏನು ಕೊಡಿಸ್ಲಿಲ್ಲ ಕಣ. ಓಲೆ ಬಿಡು ಕಮಲಕ್ಕ, ಕೊನೆಗ್ ಸೀರೆ ತಕೊಂಡೋ ಇಲ್ಲ ತಕೊಂಡೆ, ಸೀರೆ ತಕೊಂಡೆ ಹಸಿರು ಕಲರ್ದೆ ತಕೊಂಡ. ಅದನ್ನೇ ತಕೊಂಡಳೆ, ಈಗ ಕೊಡ್ಸಿರೋಂಗಿಂತ ಹೆಚ್ಚಿಗೆ ಆಡ್ತಾನ ದುಡ್ಡು ಯಾರೋ ಕೊಟ್ಟಿದ್ದು. ಅಲ್ಲಕ್ಕಯ್ಯ, ಬಸ್ ಟಿಕೆಟೇ ತಗೊಳ್ದೆ ಇದ್ದವನು ಇವನು ನನಗೆ ಸೀರೆ ಕೊಡ್ಸಲ್ಲ. ಜಯಣ್ಣ ಕಮಲಕ್ಕಂಗೆ ನಾವು ಸೀರೆ ಕೊಡ್ಸೋದೇನು ಅಪ್ರ ಅಲ್ಲಕಪ್ಪ. ಹಬ್ಬ ಹರಿದಿನ ಬಂದಾಗ ಬಾಗ್ನ ಅಂತ ಕೊಡ್ತಾರಲ್ಲಪ್ಪ, ಆವಾಗ ಕೊಡೋದಿಲ್ವಾ, ಕೊಡ್ಸಿಲ್ವಾ ಕಮಲಕ್ಕ ಹೇಳು ಮತ್ತ ಅಲ್ವಾ. ಓಲೆ ಬಿಡಪ್ಪ, ಈಗ ವಿಚಾರ ಮುಖ್ಯ ಹೇಳ. ಕಮಲಕ್ಕ ಹಸಿರು ಸೀರೆ ತಕೊಂಡ್ಲು ಸಂತೋಷ. ಈಗ ನೀನು ಅರಣ್ಯ ಇಲಾಖೆ ಹೋದೆ, ಕಾಡ್ಗೆ ಹೋಗಿ ಆನೆ ನೋಡ್ಕ ಬಂದೆ. ಸಸಿ ಏನು ತರ್ಲಿಲ್ಲ, ಬರೀ ಕೈನಾಗ ಬಂದವನೇ ತಂದಿವ್ನಿ ತಂದಿವ್ನಿ ನಮ್ಮನ ಕೊಟ್ಕ ಮೂಲಲ್ಲಿ ಇಟ್ಟಿನಿ. ದನ ಏನಾರು ಮೈಕೋತ ಹೋಗು, ದನ ಮೇಕಿಟ್ಟರಾದ ಗೂಟ ಬಿಚ್ಕೊಂಡು ನೀನ್ ಇಟ್ಟಿರೋ ಸಸಿಗೇನಾರು ಬಾಯ್ ಹಾಕೊಂಡ್ರೆ ಅಂತ ಕಮಲಾ. ಇಲ್ಲ ಇಲ್ಲ, ಅದನ್ನ ಸೇಫ್ ಆಗಿ ಇಟ್ಟಿನಿ. ಕಮಲಕ್ಕ ಹಸಿರು ಸೀರೆ ಉಟ್ಕೊಂಡು ಬತ್ತಾಳೆ ಮನ್ ಮನಿಗೆ. ಆಯ್ತಾ, ಅದ ಎಲ್ ನಡ್ಬೇಕು ಅಂತೀಯ, ಮನೆ ಮುಂದ ಅಥವಾ ಜಮೀನ್ನಾಗ? ಅಯ್ಯೋ, ತಂದು ಸಸಿನ ಮನೆ ಒಳಗೆ ಇಟ್ಟಿನ, ಮನೆ ಒಳಗೆ ನೆಟ್ಕೊಳಕ್ ಅದ್ದಪ್ಪ ಹಂಗಲ್ಲಪ್ಪ. ನಮ್ದು ಜಮೀನ್ ಇಲ್ವಪ್ಪ ಅಲ್ಲಿ. ಆಯ್ತಾ, ಮತ್ತೆ ನಮ್ಮ ಊರಿನ ಆಸುಪಾಸು ಜಾಗ ಅದಲ್ಲವ್ವ. ಆಯ್ತಾ, ಮಾಳ ಎಲ್ಲ ಬಿದ್ದದಲ್ಲ, ಸುಮ್ಮನ್ ಬಿದ್ದದೆ ಮಾಳ. ಆಯ್ತಾ, ಅಲ್ಲಿಗೆ ನೆಡಮ್. ಮೊನ್ನೆ ನಮ್ ಲಕ್ಷ್ಮೀಪುರದ ವೆಂಕಟೇಶ್ ಅಣ್ಣ ಫೋನ್ ಮಾಡಿದ್ದ. ಏನಪ್ಪ? ನಿಮ್ಮ ಚಂದ್ರಣ್ಣ ಅರಣ್ಯ ಇಲಾಖೆ ತಾವ್ ಬಂದು ಅಪಾರ ಸಸಿ ತಗೋಯ್ತಿದ್ದ, ಅದೇನ್ ಜಮೀನ್ಗೆ ನೆಟ್ಟಾನೋ ರಸ್ತೆಗೆ ನೆಟ್ಟಾನೋ ಅಂತ ಕೇಳ್ತಿದ್ದ. ನಾನು ಹೇಳ್ದೆ, ರಸ್ತೆ ಪಕ್ಕ ನಮ್ಮ ಊರಿಗೆ ಬರೋ ದಾರಿ ಅದಲ್ಲ, ಅದರ ಅಕ್ಕಪಕ್ಕದಲ್ಲೂ ನೋಡ್ತಾನೆ, ಜಮೀನ್ದಾಗೂ ನೆಟ್ಕೋತಾನೆ ಅಂತ. ಅವರು ಅವ್ರ ಊರ್ನಾಗೆ ನೆಟ್ತಾರಂತೆ ಕಣ್ಣ. ಅರಣ್ಯ ಇಲಾಖೆ ತಾವ್ ಅವನು ಬಂದು ಸಸಿಯ ತಗೋಗಿ ಹಿಂದೆಲ್ಲ ನೋಡಪ್ಪ, ರಸ್ತೆ ಅಕ್ಕಪಕ್ಕ ಅಂದ್ರೆ ಆಲ, ಅರಳಿ, ಬಸರಿ, ನೇರಳೆ, ಹಲಸು, ಇಂತ ಹಣ್ಣಿಂದು ಮರ ಗಿಡ ಎಲ್ಲ ನೆಟ್ಕೊಳ್ಳೋರು ರಸ್ತೆ ಅಕ್ಕಪಕ್ಕ. ಸಾಲ್ ಮರ ಅಂತ ನೋಡಪ್ಪ ಇಲ್ವಾ? ಆ ಸಾಲ್ ಮರದಾಗೆ ಕೋತಿಗಳು, ಕಾಕ್ಗಳು, ಮತ್ತೆ ಗುಬ್ಬಿಗಳು, ಎಲ್ಲ ಪ್ರಾಣಿ ಪಕ್ಷಿಗಳು ಆಶ್ರಯ ಪಡೆದಿರೋವು. ಜಮೀನ್ ತಗ ಬತ್ತಿತ್ತಿಲ್ಲ, ಸಾಲ್ ಮರದಾಗೆ ಉಳ್ಳಾಡ್ಕೊಂಡಿರೋವು. ಈಗ ಸಾಲ್ ಮರವೂ ಇಲ್ಲ. ಸಾಲ್ ಮರ ನೆಟ್ರೆ ಒಂದೂ ಹಣ್ಣು ಬಿಡದಲ್ಲ ಇರೋಂತ ಗಿಡ ನೆಟ್ಬಿಡ್ತಾರೆ. ಇನ್ನೇನ್ ಮಾಡ್ಬೇಕು? ಜಮೀನ್ ತಕ್ಕೆ ಬರ್ಬೇಕು. ಹಂಗಾಗಿ ಈ ಕಿತ್ತ ನಾವು ಏನ್ ಮಾಡುಮ್ಮ, ವನ ಮಹೋತ್ಸವ ಅಲ್ವಾ, ಹಂಗಾಗಿ ಸಾಲ್ ಮರದಾಗೆ ಎಲ್ಲಾ ತರ ಹಣ್ಣಿನ ಸಸಿಯ ನಡೆಸ್ಬಿಟ್ರೆ, ಸಾಲ್ ಮರದ ತಿಮ್ಮಕ್ಕ ನಂತರ ಸಾಲ್ ಮರದ ಕಮಲಕ್ಕ ಆಗ್ಬಿಡ್ತಾರೆ. ಈಗ ಜಯಣ್ಣ, ಈ ಸಾಲ್ ಮರ ಅಂತಿದ್ದಂಗೆಯೇ ನಮ್ಮ ಪ್ರೈಮರಿ ಸ್ಕೂಲ ಓದ್ತಿರ್ಬೇಕಾದ್ರೆ ನಮ್ಮ ಗುರುರಾಜ ಮೇಷ್ಟ್ರು ಅಂತಿದ್ರು ಗೊತ್ತಪ್ಪ, ನೆಪ್ಪಿದ್ದದ. ಅವರು ಸಮಾಜವ ಪಾಠ ಮಾಡ್ತಿದ್ರಲ್ಲಪ್ಪ, ಅಶೋಕ ಚಕ್ರವರ್ತಿ ಪಾಠ ಮಾಡ್ತಿದ್ರಲ್ಲವ, ಗೊತ್ತಲ್ಲ. ಸಾಲ್ ಮರಗಳ್ ನೆಟ್ಟಿದ್ದ 100 ಕಿಲೋಮೀಟರ್ ವರ್ಗೆ ಅಂತ. ಇಂಥ ಸಾಲ್ ಮರಗಳನ್ನ ನಾವು ನೆಡಬೇಕು ಕಪ್ಪ, ಯಾಕಂತಂದ್ರೆ ಇರೋ ಜಮೀನೆಲ್ಲ ಹಾಳು ಮಾಡ್ಕೊಂಡು ಬಡಾವಣೆಗಳು ಮಾಡ್ತಾವ್ರ. ಈಗಿಂದ ಏನಾದ್ರು ಇತಿಹಾಸ ಬರದ್ರಿ ಯಾರಾದ್ರೂ ಸಾಲ್ ಮರವ ಕಡಿಸ್ದ ಅಂತ ಬೇಕಾದ್ರೆ ಬರ್ಸ್ಕೊಡ್ತಾರ ಕಪ್ಪ. ಮಳೆ ಆಗ್ನಿಲ್ಲ, ಮುಂಗಾರು ಮಳೆ ಬತ್ತಾ ಇಲ್ಲ, ಅಣೆಕಟ್ಟೆ ಎಲ್ಲ ಕಾಲ್ ಹೊಡಿತಾವೆ, ಇನ್ನೊಂದ್ 20 ದಿವಸ ಹೋದ್ರೆ ಕುಡಿಯೋ ನೀರಿಗೂ ದಿಕ್ಕಿಲ್ಲ ಅಂತ ಕುಂತವ್ರೆ. ಬಂದ್ಬಿಡ್ತದಕ್ಕಪ್ಪ ಗಿಡ ಮರವ ಹಿಂಗೆ ಕತ್ತರಿಸ್ಕ ಹೋದ್ರೆ ಮಳೆ ಆ ಕಡೆಯಿಂದ ಬಿದ್ದಾತು, ಬಿದ್ದ ಮಳೆ ನೀರ್ನಾಗ ಹೆಂಗೆ ಭೂಮಿಯಾಗೆ ಇಂಗ್ತದೆ. ಆಮೇಕೆ ಅಣೆಕಟ್ಟೆಗೆ ಹೂಳೆಲ್ಲ ತುಂಬ್ಕೊಬಿಟ್ರೆ 6 ತಿಂಗಳು ಬರೋದು 3 ತಿಂಗಳಿಗೆ ಖಾಲಿ ಆಗೋಯ್ತದಲ್ಲಪ್ಪ. ಖಂಡಿತ ಕಪ್ಪ, ಈಗಲೇ ನೋಡು ಜಯಣ್ಣ, ಅಣೆಕಟ್ಟೆಗಳೆಲ್ಲ ಖಾಲಿ ಹಾಕುಂತ, ಮಳೆ ನೆಟ್ಟಗೆ ಬತ್ತಿಲ್ಲ. ಈಗಾಗಲೇ ಮುಂಗಾರು ಒಳ್ಳೆ ಮಳೆ ಉಯ್ಬೇಕಾಗಿತ್ತಲ್ವಪ್ಪ. ಬರ್ಲಿಲ್ಲ ಕಣ್ಣ. ಅಯ್ಯೋ ಬುಡವ, ನೀನೇನೇನ ಹೇಳ್ಬೇಡ ಕಣ, ಮಳೆ ಬರ್ದಿರೋದಕ್ಕೆ ಕತೆ ಕವನ ಎಲ್ಲ ಕಟ್ಬೇಡ ಕಣ. ಅಲ್ಲ, ಕಮಲಕ್ಕ ಹಸಿರು ಸೀರೆಯ ಉಟ್ಕೊಂಡು ನಿನ್ನ ಮನೆ ರಸ್ತೆನಾಗೆ, ನಮ್ಮ ಮನೆ ಮುಂದೆ ಹಳ್ಳಿಗೆ ಬರೋ ದಾರಿನಾಗೆ ಗಿಡ ಮರವ ನೆಟ್ಕೊಬಿಟ್ರೆ, ನಾನು ನೀನು ಮಡಿಕೆನಾಗ ಕೊಡದಾಗ ನೀರು ಉಯ್ದು ಬಿಟ್ರೆ ಶುರು ಆಗೋಯ್ತದ ಬಿಡು. ಏನ್ ಯೋಚನೆ ಮಾಡ್ಬೇಡ, ಮಳೆ ಗಿಡ ನೆಡ್ತಾ ಇದ್ದಂಗೆ ಮಳೆ ಬರ್ತದೆ. ಈಗ ಕಮಲವ, ಈಗ ಹೆಂಗಾಗ್ಬಿಟ್ಟದೆ ಅಂತಂದ್ರೆ, ಕಮಲಕ್ಕಂಗೆ ಗಿಡಗಳ ಮೇಲೆ ಪ್ರೀತಿ, ಮರಗಳ ಮೇಲೆ ಆಸೆ ಅಲ್ವಾ? ಜಯಣ್ಣಂಗೂ ಅದೇನೆ, ನಂಗೂ ಅದೇ. ಈಗ ನಮ್ಮ 3 ಜನನು ಸೇರಿ ಈಗ ರಸ್ತೆ ಪಕ್ಕದಲ್ಲಿ ಗಿಡ ನೆಡ್ತೀವಿ ಅಂತ ಅನ್ಕೊಳ್ಳಮ್ಮ. ಈಗ ಚಂದ್ರಣ್ಣ ನೆಟ್ಟವನೆ, ಜಯಣ್ಣ ನೆಟ್ಟವನೆ, ಕಮಲವ್ವ ನೆಟ್ಟವಳೆ, ಅದಕ್ಕೆ ಅದು ಅವ್ರದ್ದು, ನಾನ್ಯಾಕೆ ನೀರು ಹಾಕ್ಲಿ ಅಂತ ಅನ್ಕೊಂಡು ಬೇರೆಯವ್ರು ಯೋಚನೆ ಮಾಡಬಾರ್ದು. ಈಗ ಒಂದು ಮರ ಬೆಳೆದ್ರೆ ಅಲ್ವಪ್ಪ, ಇಡೀ ಸುತ್ತಮುತ್ತ ಇರೋರಿಗೆಲ್ಲ ಅನುಕೂಲ ಅಲ್ವಪ್ಪ, ಒಳ್ಳೆ ಗಾಳಿ ಬರೋದಿಲ್ವಾ? ಅದನ್ನ ಅಂತಾರಲ್ಲ ಪಾಮ್ಲ ಜನಕ ಅಂತ ಜಯಣ್ಣ, ಅದ್ ನಮಗ್ ಸಿಗೋದಿಲ್ವಪ್ಪ? ಹಿಂಗಲ್ದ್ರೆ ಡೈಆಕ್ಸೈಡ್ ಅಂತಾರಲ್ಲವ, ಅದು ಹೀರ್ಕೊಳ್ಳೋದಿಲ್ವಾ ಎಲೆಗಳು? ಹಾಗಾಗಿ ನಮ್ಗ ಅದು ಕೆಟ್ಟದನ್ನ ಹೀರ್ಕೊಂಡು ನಮ್ಗೆ ಒಳ್ಳೇದನ್ನ ಕೊಡ್ತದೆ. ಆಯ್ತು ಕಪ್ಪ, ಈಗ ಬರೀ ಹಿಂಗೆ ಮಾತಾಡ್ಕ ಕೂತಿದ್ರೆ ಗಿಡ ಎಲ್ಲ ಬಾಡೋಯ್ತವೆ. ಹೊಸಿ ನೀನು ಕೊಟ್ಟಿಗೆ ಇಟ್ಟಿರೋ ಗಿಡಕ್ಕೆಲ್ಲ ನೀರು ಇದು ಹೆಂಗಿದ್ರು ನಾಳೆ

ಸೊಂಡಲಿನೊಳಗಡೆ ಏನಾದರೂ ಈ ಕೆಂಜಿಗಗಳು ಸೇರ್ಕೊಂಡು ಬಿಟ್ಟರೆ ಅದು ತುಂಬ ಇರಿಟೇಷನ್ ಕೊಡ್ತದೆ. ಯಾಕೆ ಅಂತಂತಂದರೆ ಸೊಂಡಲಿನಲ್ಲಿ ಆ ಆನೆಯ ನರಗಳು ಎಂಡಾಗಿರ್ತವೆ, ಅಂದರೆ ಮುಕ್ತಾಯ ಆಗಿರ್ತವೆ. ಆದ್ದರಿಂದ ಅದಕ್ಕೆ ತುಂಬ ಕಷ್ಟ ಆಗ್ತದೆ. ಎರಡನೇದು, ಕೋತಿಗಳಿಗೆ ಅಥವಾ ಕರಡಿಗಳು ನಮ್ಮ ಜಮೀನಿನಲ್ಲಿ ಏನಾದರೂ ಬರ್ತಿದ್ದಾವೆ, ಡ್ಯಾಮೇಜ್ ಮಾಡ್ತಿದ್ದಾವೆ ಅಂದರೆ ಕೋತಿಯ ಕೂದಲಿನಲ್ಲಿ ಕರಡಿಯ ಕೂದಲಿನಲ್ಲಿ ಈ ಕೆಂಜಿಗಗಳು ಏನಾದರೂ ಸೇರ್ಕೊಂಡ್ಬಿಟ್ರೆ ಅವಕ್ಕೆ ತುಂಬ ಇರಿಟೇಷನ್ ಆಗ್ತದೆ, ತಕ್ಕೊಳ್ಳೋಕೆ ಬರೋದಿಲ್ಲ, ಕಡಿಲಿಕ್ಕೆ ಶುರು ಆಗ್ತದೆ. ಹಾಗಾಗಿ ಅವು ಅಲ್ಲಿಂದ ಉಚ್ಚೆದ್ದು ಓಡಲಿಕ್ಕೆ ಶುರು ಆಗ್ತವೆ. ಹಾಗಾಗಿ ಕೆಂಜಿಗಗಳು ಆನೆ ಕೋತಿ ಕರಡಿಗಳನ್ನು ಓಡಿಸ್ಲಿಕ್ಕೆ ತುಂಬ ನ್ಯಾಚುರಲ್ ಉಪಾಯಗಳು. ಈ ಕೆಂಜಿಗಗಳು ಮಾವಿನ ಮರದಲ್ಲಿ ಏನು ಮಾಡ್ತವೆ, ಅವು ನಿಜವಾಗ್ಲೂ ಏನು ಮಾಡ್ತವೆ, ಒಂದು ಸಣ್ಣ ಗೂಡನ್ನು ಕಟ್ಕೊಂಡು ಎಲೆಗಳನ್ನು ಜೋಡಿಸ್ಕೊಂಡು ಅವು ಇದು ಮಾಡ್ತವೆ. ಆದರೆ ಕೆಂಜಿಗಗಳು ಯಾವುದೇ ಕಾರಣಕ್ಕೂ ಮಾವಿನ ಬೆಳೆಗೆ ಡ್ಯಾಮೇಜನ್ನು ಮಾಡೋದಿಲ್ಲ. ಆದರೆ ಕೆಂಜಿಗಗಳು ಮರದಲ್ಲಿ ಓಡಾಡ್ತಾ ಇದ್ದರೆ ನಮ್ಮ ಮಾವಿನ ಹಣ್ಣಿಗೆ ಬರ್ತಕ್ಕಂತಹ ಪ್ರಮುಖ ಕೀಟ ಯಾವುದು ಅಂತಂತಂದರೆ ನಮ್ಮ ಹಣ್ಣು ನೊಣ. ಹಣ್ಣು ನೊಣ ಅಂತಂದರೆ ಫ್ರೂಟ್ ಫ್ಲೈಸ್ ಅಂತ ಅಂತೀವಿ. ಆ ಫ್ರೂಟ್ ಫ್ಲೈಸು ಡ್ಯಾಮೇಜು ತುಂಬಾ ಕಡಿಮೆ ಆಗ್ತದೆ. ಏಕೆ ಅಂತಂತಂದರೆ ಎಲ್ಲಿ ಫ್ರೂಟ್ ಫ್ಲೈಸ್ ಮೊಟ್ಟೆಯನ್ನು ಇಡ್ತದೆ ಆ ಮೊಟ್ಟೆಯನ್ನು ಆರಿಸ್ಕೊಂಡು ತಿಂತಕ್ಕಂಥ ಕೆಲಸವನ್ನು ಈ ಕೆಂಜಿಗ ಮಾಡ್ತಾ ಇರ್ತದೆ. ಎಲ್ಲಿ ಅದರ ಹುಳುಗಳು ಲಾರ್ವೆಗಳು ಕೆಳಗಡೆ ಹಣ್ಣುಗಳು ಬಿದ್ದು ಲಾರ್ವೆಗಳು ಬಂತು ಅಂದರೆ ಅದನ್ನು ಕೆಂಜಿಗ ಆರಿಸ್ಕೊಂಡು ತಿಂತಾ ಇರ್ತದೆ. ಆ ನಿಟ್ಟಿನಲ್ಲಿ ಕೆಂಜಿಗ ಏನು ಫ್ರೂಟ್ ಫ್ಲೈ ಡ್ಯಾಮೇಜನ್ನು ತುಂಬ ಕಡಿಮೆ ಮಾಡ್ತಾ ಇರ್ತದೆ. ಆದ್ದರಿಂದ ಇದು ಎಲ್ಲೆಲ್ಲಿ ಹರಿದಾಡ್ತಾ ಇರ್ತದೆ ಅಲ್ಲಿ ಫ್ರೂಟ್ ಫ್ಲೈ ಬಂದುಬಿಟ್ಟು ಅಥವಾ ಹಣ್ಣು ನೊಣ ಬಂದುಬಿಟ್ಟು ಮೊಟ್ಟೆ ಇಡೋದಿಲ್ಲ. ಹಾಗಾಗಿ ಅದು ತನ್ನ ಸಂತತಿಯನ್ನು ಉಳಿಸ್ಕೊಳ್ಲಿಕ್ಕೆ ಬೇರೆ ಒಂದು ಜಾಗಕ್ಕೆ ಹೋಗಿ ಮೊಟ್ಟೆ ಇಡಲಿಕ್ಕೆ ಪ್ರಾರಂಭ ಮಾಡ್ತದೆ. ಆದರೆ ಈ ಕೆಂಜಿಗ ಎಲ್ಲೆಲ್ಲಿ ಓಡಾಡಿರ್ತದೆ ಆ ಜಾಗದಲ್ಲಿ ಮಾವಿನ ಹಣ್ಣಿನಲ್ಲಿ ಅಲ್ಲಲ್ಲಿ ಒಂದೊಂದು ಕಪ್ಪು ಚುಕ್ಕೆಗಳಾಗ್ತಕ್ಕಂಥದ್ದನ್ನು ಕಂಡು ಬರ್ತದೆ. ಆದರೆ ಬಟ್ ಅದು ಯಾವುದೇ ಕಾರಣಕ್ಕೂ ಹಣ್ಣಿನ ಗುಣಮಟ್ಟದಲ್ಲಿ ಯಾವುದೇ ಪರಿಣಾಮವನ್ನು ಬೀರೋದಿಲ್ಲ. ಆದರೆ ಈಗ ನಿಯಂತ್ರಣ ಮಾಡಬೇಕು ಅಂದರೆ ಏನು ಮಾಡಬೇಕು? ನೈಸರ್ಗಿಕವಾಗಿ ಈ ಕೆಂಜಿಗ ಹೇಗೆ ಅಂತಂದರೆ ಈ ದೊಡ್ಡ ಕೆಂಪಿರುವೆ, ಈ ಕೆಂಜಿಗಕ್ಕೆ ಏನಂತೀವಿ ದೊಡ್ಡ ಕೆಂಪಿರುವೆ ಅಂತಂತೀವಿ, ಇದು ಕಡಿಲಿಕ್ಕೆ ಶುರು ಆಗ್ತದೆ. ಈ ದೊಡ್ಡ ಕೆಂಪಿರುವೆ ಸಣ್ಣ ಕೆಂಪಿರುವೆ ಬರ್ತದಲ್ಲ ಅದಕ್ಕೆ ಹಂಚ್ಕೊಂಡು ಓಡಾಗ್ತದೆ. ಸಣ್ಣ ಕೆಂಪಿರುವೆಯನ್ನು ನಮ್ಮ ಜಮೀನಿನಲ್ಲಿ ಬೆಳೆಸಿಬಿಟ್ರೆ ದೊಡ್ಡ ಕೆಂಜಿಗೆಯನ್ನು ನಾವು ವಾಪಸ್ ಕಳಿಸ್ಬೋದು. ಈ ಸಣ್ಣ ಕೆಂಜಿಗೆಯನ್ನು ಬೆಳೆಸ್ತಕ್ಕಂಥದ್ದು ಹೇಗೆ? ನಾವು ಏನಾದರೂ ಸಿಟಿಗೆ ಹೋದರೆ ಎಲ್ಲಾದರೂ ಕಬ್ಬಿನ ಜ್ಯೂಸ್ ಮಾಡ್ತಕ್ಕಂಥ ಅಂಗಡಿಗಳಿದ್ದರೆ ಅಲ್ಲಿ ಜ್ಯೂಸ್ ಎಲ್ಲ ತೆಗೆದಾದ್ಮೇಲೆ ಕಬ್ಬಿನ ಜಲ್ಲೆ ಉಳಿದಿರ್ತದೆ, ಅದನ್ನು ತೆಗೆದುಬಿಟ್ಟು ಬಿಸಾಕಿರ್ತಾನೆ, ಅದನ್ನು ಒಂದು ಚೀಲದಲ್ಲಿ ತುಂಬ್ಕೊಂಬಂದು ಒಂದೊಂದು ಕಡೆ ಎರಡೆರಡು ಕೆ ಜಿಯಷ್ಟನ್ನು ಆ ಜಮೀನಿನಲ್ಲಿ ಒಂದು 8-10 ಕಡೆ ಗಿಡ ಇಟ್ಬಿಟ್ರೆ ಆ ಕಬ್ಬಿನ ಜಲ್ಲೆಗೆ ಜ್ಯೂಸ್ ತೆಗೆದಂತಹ ಕಬ್ಬಿನ ಜಲ್ಲೆ ಎಲ್ಲಿರ್ತದೋ ಅಲ್ಲಿ ಸಣ್ಣ ಕೆಂಪಿರುವೆ ಏನಾಗ್ತದೆ ಜಾಸ್ತಿ ಆಗಿಬಿಡ್ತದೆ. ಆ ಕೆಂಪಿರುವೆ ಜಾಸ್ತಿ ಆಯಿತು ಅಂತಂತಂದರೆ ಈ ಕೆಂಜಿಗ ಅಲ್ಲಿಂದ ಜಾಗ ಖಾಲಿ ಮಾಡ್ತದೆ. ಇದು ತುಂಬ ಉತ್ತಮವಾದಂಥ ಉಪಾಯ, ಇದನ್ನು ನಮ್ಮ ರೈತರು ಮಾಡ್ಬೋದು. ಇಲ್ಲ ನಾವು ಇದು ಮಾಡ್ತೀವಿ ಅಂತಂದರೆ ಅದು ಸೋಷಿಯಲ್ ಇನ್ಸೆಕ್ಟ್ ಅಂತಂತಂದರೆ ಒಂದೊಂದು ಗೂಡು ಕಟ್ಕೊಂಡಿರ್ತದೆ, ಆ ಗೂಡುಗಳನ್ನು ಕತ್ತರಿಸಿ ಒಂದು ಬಕೆಟ್ನಲ್ಲಿ ಏನಾದರೂ ಸೀಮೆ ಎಣ್ಣೆ ಹಾಕ್ಕೊಳ್ಳೋದು ಅಥವಾ ಒಂದು ಸೋಪಿ ನೀರು ಹಾಕ್ಕೊಂಡು ಅದರಲ್ಲಿ ಅದ್ಕೊಂಡ್ಬಿಟ್ರೆ ಅದು ಸತ್ತೋಗ್ತದೆ. ಇಲ್ಲ ನಾನು ಅದನ್ನು ನಿಯಂತ್ರಣ ಮಾಡ್ತೀನಿ ಅದು ಕಷ್ಟ ಅಂತಂತಂತಂದರೆ ಈ ಮೆಟರೈಸಿಯಂ ಅನಿಸೋಪ್ಲಿಯೆ ಅಂತಕ್ಕಂಥದ್ದು ಒಂದು ಜೈವಿಕ ಕೀಟನಾಶಕ ಬರ್ತದೆ, ಅದನ್ನು 5 ಗ್ರಾಮ್ 1 ಲೀಟರ್ ನೀರಿಗೆ ಬೆರೆಸ್ಕೊಂಡು ಸಿಂಪರಣೆ ಮಾಡಿದರೆ ಸಾಕಾಗ್ತದೆ. ಅದರ್ವೈಸ್ ಈ ನಮ್ಮ ಮಾರ್ಕೆಟ್ನಲ್ಲಿ ಸಿಗ್ತಕ್ಕಂತಹ ಒಂದು ನೀಮ್ ಸೋಪ್ ಅಂತಕ್ಕಂಥದ್ದು ಬರ್ತದೆ ಅಥವಾ ಪೊಂಗೇಮಿಯಾ ಸೋಪ್ ಅಂತಕ್ಕಂಥದ್ದು ಬರ್ತದೆ, ಯಾವುದೇ ಒಂದು ಸೋಪ್ ಆಗ್ಬೋದು, ಆ ಸೋಪನ್ನು 1 ಲೀಟರ್ ನೀರಿಗೆ 10 ಗ್ರಾಮ್ನಷ್ಟನ್ನು ಬೆರೆಸ್ಕೊಂಡು ನಾವು ಸಿಂಪರಣೆ ಮಾಡ್ಬೋದು. ಅಥವಾ ನೀಮ್ ಆಯಿಲ್ ಬೇವಿನ ಎಣ್ಣೆಯನ್ನು 10,000 PPM ಆದರೆ 1 ml ಅಥವಾ 1,500 PPM ಆದರೆ 5-6 ml 1 ಲೀಟರ್ ನೀರಿಗೆ ಹಾಕ್ಕೊಂಡು ಸಿಂಪರಣೆ ಮಾಡಿದರೆ ತುಂಬ ಅನುಕೂಲ ಆಗ್ತದೆ. ಇಲ್ಲ ನಾನು ಹುಳುಗಳನ್ನ ಅದು ಬೇಡ, ಕೀಟನಾಶಕ ಬೇಡ, ನಾನು ಇನ್ನೂ ಸಿಂಪಲ್ಲಾಗಿ ಮಾಡ್ತೀನಿ ಅಂತಂದರೆ ಸಕ್ಕರೆ ಪಾಕ ಮಾಡಿಕೊಂಡು ಸಕ್ಕರೆ ಪಾಕದಲ್ಲಿ ಮಾರ್ಕೆಟ್ನಲ್ಲಿ ಸಿಗ್ತದೆ ಬೋರಿಕ್ ಪೌಡ್ರ್ ಅಂತಂತಂತಂದು, ಆ ಬೋರಿಕ್ ಪೌಡ್ರನ್ನ ಮಿಕ್ಸ್ ಮಾಡಿಕೊಂಡು ಮರಕ್ಕೆ ಅಂಟು ಬೆಳೆದ್ಬಿಡ್ಬೇಕು. ಅದೇನಾಗ್ತದೆ ಸಕ್ಕರೆ ಪಾಕಕ್ಕೆ ಆಕರ್ಷಣೆ ಆಗಿಬಿಟ್ಟು ಆ ಅಂಟನ್ನು ತಿಂದು ಬೋರಿಕ್ ಪೌಡ್ರನ್ನ ಯಾವಾಗ ತಿಂತವೆ ಆವಾಗ ಆ ಹುಳುಗಳು ಸತ್ತೋಗ್ತವೆ. ಹಾಗಾಗಿ ಕೆಂಜಿಗ ತುಂಬ ಹಾನಿಕಾರಕ ಅಲ್ಲ, ತುಂಬ ಒಳ್ಳೆ ಇದು. ಆದರೆ ಆ ಏನು ಕೆಲಸಗಾರರು ಹಂಚ್ಕೊಳ್ತಾರೆ ಅದನ್ನು ನಿಯಂತ್ರಣ ಮಾಡಲಿಕ್ಕೆ ನಾನು ಹೇಳಿದಂಥ ಯಾವುದಾದ್ರೂ ಒಂದು ಕ್ರಮವನ್ನು ಅನುಸರಿಸಿ ಕೆಂಜಿಗವನ್ನು ನಮ್ಮ ಜಮೀನಿನಿಂದ ಓಡಿಸ್ಬೋದು. ಪರಾಗಕ್ಕೆ ಮಂಡ್ಯ ಜಿಲ್ಲೆ ಪಾಂಡವಪುರ ತಾಲ್ಲೂಕು ಡಿಂಕಾ ಗ್ರಾಮದ ಕೃಷಿಕರಾದ ಡಿಎನ್ ಹರ್ಷ ಅವರು ಲೇಖನವನ್ನ ಬರೆದು ಕಳಿಸಿದ್ದಾರೆ. ಲೇಖನದ ಶೀರ್ಷಿಕೆ ಕೃಷಿ ತರಂಗ ಗಿರೀಶ್ ಭದ್ರಗೊಂಡ. ಕೆಲವರು ಇರ್ತಾರೆ ತಮಗೆಷ್ಟೇ ಕಷ್ಟ ಬಂದರೂ ತಾವು ಅಂದ್ಕೊಂಡಿದ್ದನ್ನು ಮಾಡೋದಕ್ಕೆ ಪ್ರಯತ್ನ ಮಾಡ್ತಾರೆ, ಕೊನೆಗೊಂದಿನ ತಮ್ಮ ಕ್ಷೇತ್ರದಲ್ಲಿ ವಿಜಯ ಸಾಧಿಸ್ತಾರೆ. ಆ ರೀತಿಯ ಬೆರಳು ಎಣಿಕೆಯ ಮಂದಿಯಲ್ಲಿ ಶ್ರೀಯುತ ಗಿರೀಶ್ ಭದ್ರಗೊಂಡ ಕೂಡ ಒಬ್ರು. ವಿಜಯಪುರ ಜಿಲ್ಲೆ ಸಿಂದಗಿ ತಾಲೂಕಿನ ಕೋರವಾರ ಗ್ರಾಮದವರು. ಬುದ್ಧಿ ಬಂದಾಗ್ಲಿಂದ ಅನ್ವೇಷಣಾ ಮನಸ್ಸನ್ನು ಹೊಂದಿದ್ದ ಗಿರೀಶ್ ಅವರು

ಮುಂದಿನ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ನಮಸ್ಕಾರ. ಪರಾಗ ಪರಾಗ. ಬೇಸಾಯದ ಬದುಕು ಸರಾಗ. ಬಾನುಲಿ ಸರಣಿ ಕೇಳಿದಿರಿ. ನೆರವು ಆರ್ ಲೋಕೇಶ್ವರಿ. ಪರಿಕಲ್ಪನೆ ಹಾಗೂ ನಿರ್ಮಾಣ ಎನ್ ಕೇಶವಮೂರ್ತಿ. ಬಳ್ಳಿಯ ಹಿಕ್ಕೆ ಆನಂದದ ಬುಕ್ಕೆ ಅರೆ ಅರಳಿದ ಮುಕ್ಕೆ ಮಲಗೋ ಮಲಗೋ. ಕೃಷಿ ದರ್ಪಣ ಕೃಷಿ ದರ್ಪಣ. ವಾರದ ಕೃಷಿರಂಗ ಕಾರ್ಯಕ್ರಮಗಳ ಮುನ್ನೋಟ ಕೇಳುಗರಿಗೆಲ್ಲ ನಮಸ್ಕಾರ. ಕೃಷಿ ದರ್ಪಣ ಕಾರ್ಯಕ್ರಮಕ್ಕೆ ಸ್ವಾಗತ. ನಾಳೆ ಅಂದರೆ ಜುಲೈ 2 ಭಾನುವಾರ ಸಂಜೆ 6:50 ಕೃಷಿರಂಗದಲ್ಲಿ ಪ್ರಾಯೋಜಿತ ಕಾರ್ಯಕ್ರಮ ಪಶುರಂಗ. ಬರಡು ರಾಸು ಚಿಕಿತ್ಸೆ ಕುರಿತು ಮೈಸೂರು ಜಿಲ್ಲೆ ಟಿ ನರಸೀಪುರ ತಾಲೂಕು ಕುಪ್ಯ ಗ್ರಾಮದ ಪಶು ಚಿಕಿತ್ಸಾಲಯದ ವೈದ್ಯಾಧಿಕಾರಿ ಡಾಕ್ಟರ್ ಎಲ್ ಜನಾರ್ಧನ್ ಅವರೊಂದಿಗೆ ಸಂದರ್ಶನ. ತುಂಬಾ ರೈತರು ದನಗಳನ್ನ ಬೆದೆಗೆ ಬಂದಿಲ್ಲ ಅಂತ ತೋರಿಸ್ತಾರೆ. ನಾನು ಗರ್ಭ ಪರೀಕ್ಷೆ ಮಾಡಿ ಒಳಗಡೆ ಮೊಟ್ಟೆ ಅಥವಾ ನಾವು ಏನು ಅಂಡಾಣುವಿನ ಬೆಳವಣಿಗೆ ಹಂತ ನೋಡ್ಬಿಟ್ಟು ಏ ಬೆದೆಗೆ ಬರ್ತಾಯಿದೆ ನೋಡಪ್ಪ ಅಂತ ಹೇಳಿದ್ರೆ, ಸರ್ ಮೂರ್ನಾಲ್ಕು ದಿನದ ಕೆಳಗೆ ಚೂರು ಮಡ ಆಡ್ತಾಯಿತ್ತು ಆದರೆ ಹರಚ್ತಾ ಇಲ್ಲ ಬೇರೆ ದನಗಳ ಮೇಲೆ ಹಾರ್ತಾ ಇಲ್ಲ ಅಂತ ಹೇಳ್ತಾರೆ. ಅದು ತಪ್ಪು. ನಾನು ಈ ಮೂಲಕ ಹೇಳೋದೇನೆಂದರೆ, ಈ 5 ಲಕ್ಷಣದಲ್ಲಿ ಯಾವುದಾದ್ರೂ 1 ಅಥವಾ 2 ಲಕ್ಷಣಗಳು ತೋರಿದ್ರೂ ಕೂಡ ಅದು ಬೆದೆಗೆ ಬಂದಾಗೆ. ಎಲ್ಲ ದನಗಳು ಎಲ್ಲ ಚಿಹ್ನೆಗಳನ್ನು ಒಂದೇ ಸಲ ತೋರಿಸೋದಿಲ್ಲ. ಜುಲೈ 3 ಸೋಮವಾರ ಸಿರಿಧಾನ್ಯಗಳ ಬೇಸಾಯವನ್ನು ಕುರಿತ ನೇರ ಫೋನಿನ ಕಾರ್ಯಕ್ರಮ. ಕೇಳುಗರ ಪ್ರಶ್ನೆಗಳಿಗೆ ಉತ್ತರಿಸಲಿದ್ದಾರೆ ಮದ್ದೂರು ತಾಲೂಕು ಗೂಳೂರು ದೊಡ್ಡಿಯ ಕೃಷಿಕ ಸಿಪಿ ಕೃಷ್ಣ. ಜುಲೈ 4 ಮಂಗಳವಾರ ಮೈಸೂರು ಜಿಲ್ಲಾ ಕೃಷಿ ಇಲಾಖೆಯ ಕಾರ್ಯಚಟುವಟಿಕೆಗಳನ್ನು ಕುರಿತು ಮೈಸೂರು ಜಿಲ್ಲಾ ಜಂಟಿ ಕೃಷಿ ನಿರ್ದೇಶಕರಾದ ಬಿಎಸ್ ಚಂದ್ರಶೇಖರ್ ಅವರೊಡನೆ ಸಂದರ್ಶನ. ದ್ವಿದಳ ಧಾನ್ಯಗಳ ಒಂದು ಏನು ಕೇಂದ್ರ ಸರ್ಕಾರದಿಂದ NFSM ನ್ಯಾಷನಲ್ ಫುಡ್ ಸೆಕ್ಯೂರಿಟಿ ಮಿಷನ್ ಕಾರ್ಯಕ್ರಮದ ಅಡಿಯಲ್ಲಿ ಒಂದು ನ್ಯೂಟ್ರಿ ಸೀರಿಯಲ್ಸ್ ಅಂತೇಳಿ ಒಂದು ರಾಗಿಯನ್ನು ಹೆಚ್ಚು ಉತ್ಪಾದನೆ ಮಾಡ್ತಕ್ಕಂಥದ್ದು, ಈ ರೈತರು ಬೆಳೀತಾ ಇರತಕ್ಕಂಥದ್ದಕ್ಕೆ ಒಂದು ತಾಂತ್ರಿಕತೆಗಳನ್ನು ಸಲಹೆಗಳನ್ನು ನೀಡಿ ಏನು ವ್ಯತ್ಯಾಸ ಇದೆ ಇಳುವರಿಯಲ್ಲಿ ಆ ಇಳುವರಿಯನ್ನು ಹೆಚ್ಚುವರಿಯಾಗಿ ಪಡಿತಕ್ಕಂಥದ್ದಕ್ಕೆ ಈ ಒಂದು NFSM ಕಾರ್ಯಕ್ರಮ ಅನುಷ್ಠಾನ ಮಾಡ್ತಾ ಇರತಕ್ಕಂಥದ್ದು. ಜುಲೈ 5 ಬುಧವಾರ ದತ್ತು ಗ್ರಾಮ ಯೋಜನೆಯ ಮೂಲಕ ಗ್ರಾಮೀಣ ಅಭಿವೃದ್ಧಿ ಕುರಿತ ಸಂವಾದ ಭಾಗವಹಿಸುತ್ತಾರೆ ಚಾಮರಾಜನಗರ ಜಿಲ್ಲೆ ಹರದನಹಳ್ಳಿಯ ಕೃಷಿ ವಿಜ್ಞಾನ ಕೇಂದ್ರದ ಹಿರಿಯ ವಿಜ್ಞಾನಿ ಹಾಗೂ ಮುಖ್ಯಸ್ಥರಾದ GS ಯೋಗೀಶ್ ಮತ್ತು ಗುಂಡ್ಲುಪೇಟೆ ತಾಲೂಕು ದೊಡ್ಡ ತುಪ್ಪೂರು ಗ್ರಾಮದ ಶಶಿಕುಮಾರ್. ಆವಾಗ ರಾಸಾಯನಿಕ ಗೊಬ್ಬರ ಯಥೇಚ್ಛವಾಗಿ ಮೊದಲು ಹಾಕ್ತಿದ್ನು, ಆ ವರ್ಷದಲ್ಲಿ ಹಾಕೋಕ್ಕಾಗಲಿಲ್ಲ. ಏಕೆ ಅಂತಂದರೆ ಹಣಕಾಸು ವ್ಯತ್ಯಯ ಆಯಿತು. ಆವಾಗ ಇದಕ್ಕೆ ಬದಲಿ ಪರಿಹಾರ ಏನು ಅಂತ ಬಂದಾಗ ಸಾವಯವ ಕೃಷಿ ಕೆಲವೊಂದಷ್ಟು ರೈತರನ್ನು ಕಾಂಟ್ಯಾಕ್ಟ್ ಮಾಡಿದಾಗ ಇವರು ಈ ಥರ ಮಾಡ್ಬೋದು ಅಂದಾಗ ಅದನ್ನು ಮಾಡ್ತಾಬೋದು. ಆದರೆ ಹಂತದಲ್ಲಿ 2018 KVKಲಿ ಒಂದು 6 ದಿನದ ತರಬೇತಿನ ಸಾವಯವ ಕೃಷಿ ತರಬೇತಿಯನ್ನು ಮಾಡ್ತು. ಜುಲೈ 6 ಗುರುವಾರ ವನ ಮಹೋತ್ಸವ ಕುರಿತ ನೇರ ಫೋನಿನ ಕಾರ್ಯಕ್ರಮ ಭಾಗವಹಿಸುತ್ತಾರೆ ಅರಣ್ಯ ಇಲಾಖೆಯ ಮೈಸೂರು ವಲಯದ ಅರಣ್ಯ ಸಂರಕ್ಷಣಾಧಿಕಾರಿ ಡಾಕ್ಟರ್ ಮಾಲತಿ ಪ್ರಿಯಾ. ಜುಲೈ 7 ಶುಕ್ರವಾರ ಕೃಷಿ ಇಲಾಖೆಯಿಂದ ರೈತರಿಗೆ ದೊರೆಯುವ ಸೌಲಭ್ಯಗಳನ್ನು ಕುರಿತು ಚಾಮರಾಜನಗರ ಜಿಲ್ಲಾ ಜಂಟಿ ಕೃಷಿ ನಿರ್ದೇಶಕರಾದ ಕೆ ಮಧುಸೂದನ್ ಅವರೊಂದಿಗೆ ಮಾತುಕತೆ. ನಮ್ಮ ನೀರಾವರಿ ಪ್ರದೇಶ ಈ ಕೊಳ್ಳೇಗಾಲ ಏಳಂದೂರು ಮತ್ತು ಸಂತೆ ಮರಳಿ ಭಾಗದಲ್ಲಿ ನಮಗೆ ಭತ್ತದ ಪ್ರದೇಶ ಬರುತ್ತೆ. ಸುಮಾರು 10,000 ಹೆಕ್ಟೇರ್ ಪ್ರದೇಶದಲ್ಲಿ ಈ ಭತ್ತ ಬರುತ್ತೆ. ಸೊ ಇದಲ್ಲದೆ ನಮಗೆ ಗುಂಡ್ಲುಪೇಟೆ ಭಾಗದಲ್ಲಿ ಕಾಟನ್ ಅಂದರೆ ಹತ್ತಿ ಸುಮಾರು 4,000-5,000. ಈ ಸತಿ ಏನಾಗಿದೆ, ಬಿದ್ದಂಥ ಮಳೆ ನಮಗೆ ಏಪ್ರಿಲ್ನಲ್ಲಿ ಮಳೆಯ ಒಂದು ಕೊರತೆ ಹಾಗೂ ಲೇಟ್ ಆಗಿರೋದ್ರಿಂದ ನಮಗೆ ಹತ್ತಿ ದ್ವಿದಳ ಧಾನ್ಯಗಳ ಒಂದು ಬೆಳೆಯ ಪ್ರಮಾಣ ಕಡಿಮೆ ಆಗಿದೆ. ಜುಲೈ 8 ಶನಿವಾರ ಸಾಪ್ತಾಹಿಕ ಸರಣಿ ತೋರಣ ಹೂರಣ. ಈಗ ನಮ್ಮ ಕಾಂಬ್ಲಾಕರವ್ರು ಅವ್ವ ಇರ್ಲಿಲ್ವಪ್ಪ ನಿಂಗವ್ವ ಅಬ್ಬ ಎದ್ದು ಬೆಳಿಗ್ಗೆ ಎದ್ದು ಏನ್ ಮಾಡ್ತಿದ್ದ, ಭೂಮ್ ತಾಯಿಗೆ ನಮಸ್ಕಾರ ಮಾಡ್ತಿದ್ದ ಅಲ್ವವಾ. ಆ ಭೂಮ್ ತಾಯಿ ಧೂಳ ತಕ್ಕಂಡು ಮೊಕ್ಕ ಕೈಗೆ ಎಲ್ಲ ಸೌರ್ಕತ್ತಿದ್ದ. ನಂತರ ಪರಾಗ, ಬೇಸಾಯದ ಬದುಕು ಸರಾಗ. ಆ ಚಿಕ್ಕ ಕಣಗಳು ಮಣ್ಣಿನಲ್ಲಿ ಕರಗಿದಾಗ, ಅದರಲ್ಲಿ ಚಿಕ್ಕ ಕಣಗಳು ಯಾವುವು ಅಂತಂತಂತಂದರೆ ಅತ್ಯಂತ ಉತ್ಪಾದಕತೆ ಹೆಚ್ಚು ಮಾಡ್ತಕ್ಕಂತಹ ಗುಣಗಳನ್ನು ಹೊಂದಿರತಕ್ಕಂತಹ ಮಣ್ಣಿನ ಕಣಗಳು, ಒಂದು ಜೇಡಿ ಮಣ್ಣು, ಇನ್ನೊಂದು ಗೋಡು ಕಣಗಳು. ಜೇಡಿ ಕಣಗಳು, ಗೋಡು ಕಣಗಳು ಇವೇನು ಮಾಡ್ತವೆ ಅಂದರೆ ಮಣ್ಣಿನ ಫಲವತ್ತತೆಯನ್ನು ಹೆಚ್ಚು ಮಾಡ್ತವೆ. ಅವೆರಡೇ ಬೇಗನೆ ಮಣ್ಣಿನಿಂದ ಹೋಗ್ತಕ್ಕಂಥದ್ದು. ಶ್ರೋತೃಗಳೇ, ಇವಿಷ್ಟು ಬರುವ ವಾರ ಕೃಷಿ ರಂಗದಲ್ಲಿ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳು. ಮತ್ತೆ ಮುಂದಿನ ವಾರ ಭೇಟಿಯಾಗೋಣ. ನಮಸ್ಕಾರ. ಕೃಷಿ ದರ್ಪಣ, ಕೃಷಿ ದರ್ಪಣ ವಾರದ ಕೃಷಿರಂಗ ಕಾರ್ಯಕ್ರಮಗಳ ಮುನ್ನೋಟ ಕೇಳಿದರೆ. ಪ್ರಸ್ತುತಿ ಆರ್ ಲೋಕೇಶ್ವರಿ. ಮತ್ತೆ ಕೃಷಿ ದರ್ಪಣ ಮುಂದಿನ ವಾರ ಇದೇ ಸಮಯಕ್ಕೆ.